ಮುಂದೆ 12ನೇ ಪದ್ಯದಲ್ಲಿ ತಾರತಮ್ಯದಲ್ಲಿ ಗರುಡ, ಶೇಷ, ರುದ್ರರ ನಂತರ ಷಣ್ಮಹೇಶರು ಅವರ ವಿಚಾರವನ್ನು ಹೇಳ್ತಾರೆ. ಗರುಡ, ಶೇಷ, ಶಶಾಂಕದಳ, ಶೇಖರರು, ತಮ್ಮಳು, ಸಮರು, ಭಾರತಿ, ಸರಸಿಜಾಸನ ಪತ್ನಿ ಗದಮರು ನೂರು ಗುಣದಿಂದ, ಹರಿಮಡದಿ ಜಾಂಬವತಿಯೊಳು ಶ್ರೀ ತರುಣಿ ಆವೇಶ ವಿಹುದೆಂದಿಗೂ ಕೊರತೆಯನಿಪರು ಗರುಡಶೇಷರಿಗೆ ಐವರ ಐದು ಗುಣ. ಗರುಡ, ಶೇಷ, ಶಶಾಂಕದಳ, ಶೇಖರ, ಚಂದ್ರಶೇಖರನಾಗಿರ್ತಕ್ಕಂಥ ರುದ್ರ ಮತ್ತು ಇವರು ಪರಸ್ಪರ ಸಮಾನರು. ಭಾರತಿ ಮತ್ತು ಸರಸಿಜಾಸನ ಪತ್ನಿ ಸರಸ್ವತಿಯರಿಗಿಂತ ನೂರು ಗುಣ ತಾರತಮ್ಯದಲ್ಲಿ ಕಡಿಮೆ. ಅದನ್ನು ಹೇಳ್ತಾರೆ, ಗರುಡ, ಶೇಷ, ಶಶಾಂಕದಳ, ಶೇಖರರು ತಮ್ಮಳು ಸಮರು. ಗರುಡ, ಶೇಷ ಮತ್ತು ರುದ್ರ ತಮ್ಮಳು ಸಮರು. ಭಾರತಿ ಸರಸಿಜಾಸನ ಪತ್ನಿ ಅಂದರೆ ಸರಸ್ವತಿಗೆ ಅದಮರು ನೂರು ಗುಣದಿಂದ, ಅವರಿಗಿಂತ ನೂರು ಗುಣ ಕಡಿಮೆ. ಕೃಷ್ಣ ಮಹಿಷಿಯರೊಳಗೆ ಹರಿಮಡದಿ ಜಾಂಬವತಿಯೊಳು ಪರಮಾತ್ಮನ ಪತ್ನಿಯಾಗಿರ್ತಕ್ಕಂಥ ಜಾಂಬವತಿ ಪ್ರಧಾನಳು. ಜಾಂಬವತಿಯಲ್ಲಿ ಶ್ರೀತರುಣಿ ಅಂದರೆ ಲಕ್ಷ್ಮೀದೇವಿಯ ಆವೇಶ ವಿಹುದೆಂದಿಗೂ, ಲಕ್ಷ್ಮೀದೇವಿಯ ವಿಶೇಷ ಆವೇಶ ಕೆಲವು ಸಲ ಹೆಚ್ಚಾಗಿರುತ್ತೆ, ಆಗ ಅವಳು ಗರುಡಾದಿಗಳಿಗೆ ಸಮಳೆನಿಸುವಳು. ಕಡಿಮೆ ಆವೇಶ ಇರುವಾಗ ಈ ಮಹಿಷಿಯರು ಎಲ್ಲರೂ ಕೂಡ ಎಂದಿಗೂ ಗರುಡಶೇಷ ರುದ್ರರಿಗಿಂತ ಐದು ಗುಣ ಕಡಿಮೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಗರುಡನಿಗೆ ಕಾಲಾಭಿಮಾನಿ ಅಂತ, ಕಾಲಾಭಿಮಾನಿ ಅಥವಾ ಕಾಲನಾಮಕನಾಗಿರ್ತಕ್ಕಂಥ ಗರುಡ ಮನಸ್ಸಿನ ವೃತ್ತಿಗಳಲ್ಲಿರುವ ಚಿತ್ತಕ್ಕೆ ಅಭಿಮಾನಿ. ಚಿತ್ತ, ಚೇತನ, ಅಹಂಕಾರ, ಮನಸ್ಸು, ಬುದ್ಧಿ ಅಂತ ಏನು ಹೇಳ್ತೀವಿ ಆ ಚಿತ್ತಕ್ಕೆ ಗರುಡ ಅಭಿಮಾನಿ. ಮನಸ್ಸಿನ ಸಂಕಲ್ಪ ವೃತ್ತಿಗೆ ಚಿತ್ತ ಅಂತ ಕರೆಯೋದು. ಕಶ್ಯಪ ಮಹಾಮುನಿಯ ಪುತ್ರ ಗರುಡನ ತಾಯಿ ವಿನುತೆ, ಅರುಣ ಸೂರ್ಯನ ಸಾರಥಿ ಈ ಗರುಡನ ಅಣ್ಣ, ಭಗವಂತನ ವಾಹನನಾಗಿ ಗರುಡ ಸೇವೆಯನ್ನು ಮಾಡ್ತಾನೆ, ವೈಕಾರಿಕ ಅಹಂಕಾರಕ್ಕೆ ಅಭಿಮಾನಿ. ಶೇಷ ಜೀವನಾಮಕನಾಗಿರ್ತಕ್ಕಂಥ ಜೀವಾಭಿಮಾನಿಯಾಗಿರುವ ಶೇಷ ಬುದ್ಧಿಗೂ ಅಭಿಮಾನಿ, ನಿರ್ಣಯಾತ್ಮಕವಾಗಿರ್ತಕ್ಕಂಥ ವಿವೇಚನಾ ವೃತ್ತಿ ಇದೆಯಲ್ಲ ಅದಕ್ಕೆ ಬುದ್ಧಿ ಅಂತ. ಕಶ್ಯಪ ಋಷಿಗಳಿಂದ ಕದ್ರುವಿನಲ್ಲಿ ಹುಟ್ಟಿದವನೇ ಶೇಷ. ತೈಜಸ ಅಹಂಕಾರಕ್ಕೆ ಅಭಿಮಾನಿ, ಭಗವಂತನ ಶಯನ ಈ ರೀತಿಯಾಗಿ ಸೇವೆಯನ್ನು ಮಾಡ್ತಿರೋರು. ಶಶಾಂಕದಳ ಶೇಖರರು, ಶಶಿ ಅಂದರೆ ಮೊಲ, ಶಶ ಅಂದರೆ ತತ್ಸಂಬಂಧವಾಗಿರ್ತಕ್ಕಂಥ ಸಾಂಕೇತ, ಮೊಲದ ಚಿಹ್ನೆಯನ್ನು ಹೊಂದಿರುವಂಥ ಚಂದ್ರನಿಗೆ ಶಶಾಂಕ ಅಂತ ಹೆಸರು. ಗಂಡು ಜಿಂಕೆಯ ಸಾಂಕೇತ ಚಂದ್ರನಲ್ಲಿದೆ, ಅದಕ್ಕೆ ಏಣ ಅಂಕ ಅಂತಲೂ ಕರೀತಾರೆ. ಚಂದ್ರನಿಗೆ 16 ಕಳೆಗಳು, ಇವುಗಳಲ್ಲಿ ಸ್ವರೂಪ ಕಳೆ ಒಂದು. ಉಳಿದ 15 ಕಳೆಗಳು ಶುಕ್ಲ ಪಕ್ಷದಲ್ಲಿ ಕ್ರಮೇಣ ವೃದ್ಧಿಯಾಗಿ ಕೃಷ್ಣ ಪಕ್ಷದಲ್ಲಿ ಕ್ರಮೇಣವಾಗಿ ಹ್ರಾಸ ಆಗ್ತಾ ಹೋಗುತ್ತೆ. ಪಾಡ್ಯದಿಂದ ಹುಣ್ಣಿಮೆ ತನಕ ವೃದ್ಧಿ, ಮತ್ತು ಪಾಡ್ಯದಿಂದ ಅಮಾವಾಸ್ಯೆ ತನಕ ಹ್ರಾಸ, ಈ ರೀತಿಯಾಗಿ ಆಗುವಂಥದ್ದು. ಅಂತಹ 15 ಕಳೆಗಳಲ್ಲಿ ಒಂದಂಶಕ್ಕೆ ದಳ ಅಂತ ಕರೀತಾರೆ. ಅಂತಹ ದಳ ರೂಪದಲ್ಲಿರುವ ಚಂದ್ರನನ್ನು ತಮ್ಮ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದಾರೆ ಮಹಾರುದ್ರದೇವರು. ಆದ್ದರಿಂದ ರುದ್ರದೇವರಿಗೆ ಶಶಾಂಕದಳ ಶೇಖರ ಅಂತ ಕರೀತಾರೆ. ಚಂದ್ರ ಅಥವಾ ಚಂದ್ರಶೇಖರ ಅಂತಲೂ ಅರ್ಥ. ಇಂತಹ ಚಂದ್ರ ಚಂದ್ರಮ ಮನಸ್ಸೋ ಜಾತಃ ಪುರುಷ ಸೂಕ್ತ ಹೇಳುವಂತೆ ಪುರುಷರೂಪಿ ಭಗವಂತನ ಮನಸ್ಸಿನಿಂದ ಚಂದ್ರನ ಉತ್ಪನ್ನ. ಅಂದರೆ ಮನಸ್ಸಿನಿಂದ ಹುಟ್ಟಿರ್ತಕ್ಕಂಥ ಚಂದ್ರನನ್ನು ತಮ್ಮ ಮುಡಿಯಲ್ಲಿ ಧಾರಣೆ ಮಾಡಿರೋರು. ರುದ್ರದೇವರಿಗೆ ಮನೋಭಿಮಾನಿಗಳು ಅಂತಲೂ ಹೆಸರಿದೆ. ತಾಮಸ ಅಹಂಕಾರಕ್ಕೆ ಅಭಿಮಾನಿಗಳು. ಗರುಡ, ಶೇಷ, ರುದ್ರ ಈ ಮೂರು ಜನ ಸ್ವರೂಪದಲ್ಲಿ ತಾರತಮ್ಯದಲ್ಲಿ ಒಂದೇ ಕಕ್ಷೆಯಲ್ಲಿ ಬರ್ತಾರೆ. ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ಮೂರು ಜನ ಸಮಾನ ಕಕ್ಷೆಯಲ್ಲೇ ಪರಿಗಣನೆ. ಇಲ್ಲಿ ಗರುಡ ದೇವರಿಗೆ ಅವತಾರ ಇಲ್ಲ. ರುದ್ರದೇವರು ಶೇಷ ಪದವಿಯನ್ನು ಮುಂದಿನ ಬ್ರಹ್ಮಕಲ್ಪದಲ್ಲಿ ಹೊಂದುತ್ತಾರೆ, ಆಮೇಲೆ ಮುಕ್ತಿ. ರುದ್ರದೇವರಿಗೆ ಭಾವಿ ಶೇಷರು ಅಂತಲೂ ಹೆಸರು. ಇದರಿಂದ ಪದವಿ ಪ್ರಯುಕ್ತ ಶೇಷದೇವರು ರುದ್ರದೇವರಿಗಿಂತ ಕಿಂಚಿತ್ ಉತ್ತಮರು. ಭಾರತಿ ಅಂದರೆ ವಾಯುದೇವರ ಪತ್ನಿ ಭಾರತಿ, ಭಕ್ತಿಗೆ ಅಭಿಮಾನಿ, ಬುದ್ಧಿಅಭಿಮಾನಿ ದೇವತ ಅಂತ. ಅದಕ್ಕೆ ಭಾರತಿ ಭಕುತಿಯನ್ನು ಕೊಡುವುದು ಮಾರುತ ಸತೀನೇನು ಅಂತ ಹಾಡೋದು. ಅತಿರೋಹಿತ ವಿಮಲ ವಿಜ್ಞಾನಿಗಳು ಪರಶುಕ್ಲತ್ರಯರಲ್ಲಿ ಸೇರಿದವರು. ಸರಸಿಜಾಸನ ಪತ್ನಿ, ಸರಸಿ ಅಂದರೆ ನೀರು, ಜ ಅಂದರೆ ಅಲ್ಲಿ ಉತ್ಪನ್ನವಾಗಿರುವಂತಹ ಕಮಲ. ಶ್ರೀಮನ್ನಾರಾಯಣ ಪದ್ಮನಾಭ ರೂಪನಾಗಿ ಕ್ಷೀರ ಸಮುದ್ರದಲ್ಲಿ ಪವಡಿಸಿದಾಗ ಅವನ ನಾಭಿ ಕಮಲದಿಂದ ನಾಭಿಯಿಂದ ಅಪ್ರಾಕೃತವಾದ ಒಂದು ಕಮಲದ ಉತ್ಪನ್ನ ಆಯಿತು. ಭಗವಂತನ ಸಂಕಲ್ಪಾನುಸಾರವಾಗಿ ಆ ನಾಭಿ ಕಮಲದಲ್ಲಿ ಲಕ್ಷ್ಮೀದೇವಿ ಪ್ರವೇಶ ಮಾಡಿದ್ರಿಂದ ಅದು ಸುವರ್ಣಾತ್ಮಕ ಆಯಿತು. ಲಕ್ಷ್ಮ್ಯಾತ್ಮಕವಾಗಿರ್ತಕ್ಕಂಥ ನಾಭಿ ಕಮಲದಲ್ಲಿ ಉತ್ಪನ್ನರಾದವರೇ ಚತುರ್ಮುಖ ಬ್ರಹ್ಮದೇವರು. ಅವರಿಗೆ ಸರಸಿಜಾಸನ ಅಂತ ಹೆಸರು ಬಂತು. ಅಂತಹ ಬ್ರಹ್ಮದೇವರ ಪತ್ನಿ ಸರಸ್ವತಿ, ಅಮುಖ್ಯ ವೃತ್ತಿಯಿಂದ ವೇದಾಭಿಮಾನಿ ಪರಮ ಲಕ್ಷ್ಮೀದೇವಿಯ ನಂತರದಲ್ಲಿ ಕೈಯಲ್ಲಿ ಕಚ್ಚಪ್ಪಿಯನ ವೀಣೆಯನ್ನು ಧಾರಣೆ ಮಾಡಿ ವೇದ ಮಂತ್ರಗಳನ್ನು ಸದಾಕಾಲ ನುಡಿಸ್ತಾ ಇರ್ತಾಳೆ, ಸ್ತೋತ್ರಾದಿಗಳನ್ನು ಮಾಡ್ತಾಳೆ. ಭಾರತೀದೇವಿ ಭಾವಿ ಸರಸ್ವತಿಯಾಗಿರೋದ್ರಿಂದ ಪದವಿ ನಿಮಿತ್ತ ಸರಸ್ವತಿ ಭಾರತಿಗಿಂತ ಕಿಂಚಿತ್ ಅಧಿಕರು, ಅಂದರೆ ಒಂದು ಪದವಿ ಮೇಲೆ. ಹರಿಮಡದಿ ಪರಮಾತ್ಮ ಕೃಷ್ಣಾವತಾರ ಮಾಡಿರುವಂಥ ಸಮಯದಲ್ಲಿ ನೀಲ, ಭದ್ರ, ಮಿತ್ರವಿಂದ, ಕಾಲಿಂದಿ, ಲಕ್ಷಣ, ಜಾಂಬವತಿ ಅಂತ ಆರು ಜನ ಷಣ್ಮಹಿಷಿಯರು ಅಂತ ಲಕ್ಷ್ಮೀ ಅವತಾರರಾಗಿರ್ತಕ್ಕಂಥ ರುಕ್ಮಿಣಿ ಮತ್ತು ಸತ್ಯಭಾಮಾದೇವಿ ಸೇರಿದರೆ ಕೃಷ್ಣನ ಅಷ್ಟಮಹಿಷಿಯರು ಅಂತ ಕರೀತಾರೆ. ಜಾಂಬವತಿಯಳು ಈ ಷಣ್ಮಹಿಷಿಯರ ಪೈಕಿ ಜಾಂಬವತಿ ದೇವಿ ಶ್ರೇಷ್ಠಳು. ಬಲ್ಲೂಕ ರಾಜನಾಗಿರ್ತಕ್ಕಂಥ ಜಾಂಬುವಂತನ ಸಾಕುಪುತ್ರಿನೇ ಜಾಂಬವತಿ. ಸಮಂತಕಮಣಿಯ ಪ್ರಸಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜಾಂಬವಂತನ ಗುಹೆಯನ್ನು ಪ್ರವೇಶ ಮಾಡಿ ಅವರ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಕೊನೆಯಲ್ಲಿ ಶ್ರೀಕೃಷ್ಣ ತನ್ನ ರಾಮರೂಪವನ್ನು ತೋರಿಸಿದಾಗ ಜಾಂಬವಂತ ಸಾಕ್ಷಾತ್ ನಮಸ್ಕಾರವನ್ನು ಮಾಡ್ತಾನೆ. ಅಂದರೆ ಆ ಜಾಂಬವಂತ ಬಹಳ ಹಿರಿಯ, ತ್ರೇತಾಯುಗದಲ್ಲೂ ಇದ್ದವನು. ಆ ರಾಮರೂಪವನ್ನು ವಿಶೇಷವಾಗಿ ಉಪಾಸನೆ ಮಾಡಿದವನು. ದ್ವಾಪರದಲ್ಲಿ ಅದೇ ರಾಮನೇ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ್ದ ಆ ಪ್ರಸಂಗ ಅವನಿಗೆ ಗೊತ್ತಿಲ್ಲದೆ ಇರೋದರಿಂದ ಶ್ರೀಕೃಷ್ಣನ ಹತ್ರ ಯುದ್ಧವನ್ನು ಮಾಡ್ತಾನೆ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಹೃದಯ ಕಮಲದಲ್ಲಿ ರಾಮರೂಪವನ್ನು ಜಾಂಬವಂತನಿಗೆ ತೋರಿಸ್ತಾನೋ ಆಗ ಸಾಕ್ಷಾತ್ತಾಗಿ ನಮಸ್ಕಾರ ಮಾಡಿ ಜಾಂಬವತಿಯನ್ನು ಕೃಷ್ಣನಿಗೆ ಕನ್ಯಾದಾನ ಮಾಡಿ ಕೊಡ್ತಾನೆ. ಜಾಂಬವತಿಯಲ್ಲಿ ನಿತ್ಯ ಯೌವನತ್ವ ಮಹಾಕಾಂತಿ ಸಂಪನ್ನರಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅವಿಷ್ಟರೂಪ ಇದೆ. ಆದ್ದರಿಂದ ಇತರ ಐದು ಜನಕ್ಕಿಂತ ಅವಳು ಶ್ರೇಷ್ಠಳು. ಆ ಜಾಂಬವತಿನೇ ತುಳಸಿ ನಾಮದಿಂದ ಅಮೃತ ಮಥನಾದಾಗ ಪ್ರಾದುರ್ಭಾವ ಆಗಿತ್ತು. ಹೀಗೆ ಭಗವಂತನ ನೇತ್ರೋದ್ಭವೇ ತುಳಸಿ, ಅವಳೇ ಜಾಂಬವತಿ. ರುದ್ರದೇವರ ಜೈಗೀಷವ್ಯ ರೂಪದಿಂದ ಜಾಂಬವತಿ ದೇವಿಗೆ ಜ್ಞಾನೋಪದೇಶ ಆಯಿತು. ಈ ಕಾರಣದಿಂದ ತಾರತಮ್ಯ ಕ್ರಮದಲ್ಲಿ ತುಳಸಿ ಪಾರ್ವತಿಯ ನಂತರದಲ್ಲಿ ರುದ್ರದೇವರ ಕೆಳಗೆ ಅವಳನ್ನು ಗಣನೆ ಮಾಡೋದು. ಪಾರ್ವತಿ ಸ್ತೋತ್ರ ಆದ ನಂತರದಲ್ಲಿ ತುಳಸಿ ಸ್ತೋತ್ರ. ಜಾಂಬವತಿ ದೇವಿಯಲ್ಲಿ ಪೂರ್ಣವಾಗಿ ಲಕ್ಷ್ಮೀ ಆವೇಶ ಇರುವಂಥ ಸಮಯದಲ್ಲಿ ಆ ಜಾಂಬವತಿ ಶೇಷದೇವರಿಗೆ ಸಮಾನ ಅಂತ ಕರೆಸ್ಕೋತಾಳೆ. ರಮಾ ಆವೇಶ ಕಡಿಮೆ ಆದಾಗ ಇತರ ಐದು ಮಹಿಷಿಯರಿಗೆ ಸಮಾನಳಾದವಳು ಜಾಂಬವತಿ ಅಂತ. ಈ ಷಣ್ಮಹಿಷಿಯರು ರುದ್ರಾದಿಗಳಿಗಿಂತ ಐದು ಗುಣ ತಾರತಮ್ಯದಲ್ಲಿ ಕಡಿಮೆ. ಆದರೆ ಇವರೊಳಗೆ ಜಾಂಬವತಿ ಪೂರ್ವಜನ್ಮದಲ್ಲಿ ಸೋಮಪುತ್ರಿಯಾಗಿ ಜನಿಸಿ ವಿಶೇಷ ತಪಶ್ಚರ್ಯನ್ನು ಮಾಡಿ ಆಗಾಗ ಹೆಚ್ಚು ರಮಾವೇಶ ಪಾತ್ರಳಾದ್ದರಿಂದ ಶೇಷನಿಗೆ ಸಮಾನ ಅಂತಷ್ಟೇ ಗಣನೆ. ಇಲ್ಲದೇ ಇದ್ದರೆ ಉಳಿದ ಐದು ಜನ ಮಹಿಷಿಯರಿಗೆ ಸಮಾನಳು ಅಂತ ಕರೆಸ್ಕೋತಾಳೆ. ಈ ಷಣ್ಮಹಿಷಿಯರು ಗರುಡ ಶೇಷ ರುದ್ರರಿಗಿಂತ ಐದು ಗುಣ ಕಡಿಮೆ.